अधिकारियों के जवाबदेही सुनिश्चित करती है। सीपी ग्राम्स, संवेदनशील, असरदार, जवाबदेह। आज ही लॉगिन करें सीपी ग्राम्स। करोड़ से ज्यादा लोगों को मुफ्त राशन सुनिश्चित किया। प्रधानमंत्री गरीब कल्याण अन्न योजना, मुफ्त राशन, खुशहाल जीवन। 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. ಈಗ ಕೇಳೋಣ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಯಾದಗಿರಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು ಶೇಕಡಾ 60%. ಬೀದರ್ ಮತ್ತು ಜೈರಾಬಾದ್ಗಳಲ್ಲಿ 55%. ರಾಯಚೂರು, ವಿಜಯಪುರ ಜಿಲ್ಲೆಗಳಲ್ಲಿ 70%. ಕೊಪ್ಪಳ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 65%. ಮತ್ತು ಬಳ್ಳಾರಿ ಜಿಲ್ಲೆ ಒಳಗೆ ಶೇಕಡಾ 80% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹೇಳಿಕೊಂಡು ಚದುರಿದಂಗ ಅತಿ ಹಗುರದಿಂದ ಹಗುರವಾಗಿ ಮಳೆ ಆಗಬಹುದು. ಕೆಲವು ಕಡೆ ಸಾಧಾರಣ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಕೆಲವೊಂದು ಕಡೆ ನೋಡೋದಕ್ಕೆ ಸಿಗಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ. ಕೇಳಿ ಹೋಮಿಯೋ ಕೃಷಿ. ಇಂದಿನ ಕಾರ್ಯಕ್ರಮದಲ್ಲಿ ತೊಗರಿ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ತಾಲೂಕಿನ ಕಗ್ಗೋಡ ಗ್ರಾಮದ ಯುವ ಕೃಷಿಕರಾದ ಸಂಜಯ್ ನಿಂಗಪ್ಪ ಬಂತನಾಳ್ ಅವರೊಂದಿಗೆ ಸಂದರ್ಶನ. ನಂತರ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಡನೆ ಆತ್ಮೀಯ ಮಾತುಕತೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಸೋಮಶೇಖರ್ ಎಸ್ ರುಳಿ. ಮೊದಲಿಗೆ ತೊಗರಿ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ತಾಲೂಕಿನ ಕಗ್ಗೋಡ ಗ್ರಾಮದ ಯುವ ಕೃಷಿಕರಾದ ಸಂಜಯ್ ನಿಂಗಪ್ಪ ಬಂತನಾಳ್ ಅವರೊಂದಿಗಿನ ಸಂದರ್ಶನ ಕೇಳೋಣಂತ. ಸಂದರ್ಶಕರು ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ಒಬ್ಬ ಯುವ ರೈತರಿದ್ದಾರೆ, ವಿಜಯಪುರ ತಾಲೂಕು ಕಗ್ಗೋಡು ಗ್ರಾಮದ ಸಂಜಯ್ ನಿಂಗಪ್ಪ ಬಂತನಾಳ್ ಅವರು. ಅವರು ಕಳೆದ 2 ವರ್ಷಗಳಿಂದ ತಮ್ಮನ್ನು ತಾವು ಹೋಮಿಯೋ ಕೃಷಿ ಒಳಗೆ ತೊಡಕೊಂಡಿದ್ದಾರೆ. ಅವರ ಅನುಭವಗಳನ್ನು ನಾವು ಇವತ್ತಿನ ದಿವಸ ಕೇಳೋಣ. ನಮಸ್ಕಾರ ಸಂಜಯ್ ಬಂತನಾಳ್ ಅವರು. ನಮಸ್ಕಾರ. 2 ವರ್ಷ ಆಯಿತು ತಾವು ಹೋಮಿಯೋ ಕೃಷಿಯನ್ನು ಅನುಸರಿಸ್ತಾ ಇದ್ದೀರಿ. ತಮ್ಮ ಅನುಭವಗಳು ಏನದಾವ ಇವತ್ತಿನ ದಿವಸ ನಮ್ಮ ಎಲ್ಲ ರೈತರ ಜೊತೆಗೆ ಹಂಚಿಕೊಳ್ಬೇಕು, ಮತ್ತು ನಿಮ್ಮ ಕೃಷಿ ಬಗ್ಗೆ ಕೂಡ ನಮ್ಮ ರೈತರು ತಿಳ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ನಮ್ಮ ರೈತರಿಗೆ ವಿಶೇಷವಾಗಿ ಇವತ್ತಿನ ದಿವಸ ಏನು ಅಂತಂದ್ರೆ ಈ ಕೃಷಿಯಿಂದ ಬಹಳಷ್ಟು ಜನ ಯುವಕರು ವಿಮುಖರಾಗ್ತಾ ಇದ್ದಾರೆ. ಕೃಷಿ ನಮ್ದು ಇದ್ರೂ ಕೂಡ ಅದರೊಳಗೆ ನಾವ್ಯಾಕೆ ತೊಡಗಿಸಿಕೊಳ್ಬೇಕು, ನಾವು ನೌಕರಿ ಹಿಡಿತೀವಿ ಹಂಗ ಹಿಂಗ ಅನ್ನುವಂತ ಒಂದು ವಿಚಾರ ಅವ್ರಿಗೆ ಬರ್ತಾ ಇದೆ. ಒಕ್ಕಲತನದೊಳಗೆ ಏನದ ಅನ್ನುವಂಥದ್ದು ಮುಖ್ಯವಾಗಿ ನಮ್ಮ ಒಕ್ಕಲತನದೊಳಗೆ ನಮ್ಮನ್ನ ನಾವು ಈಗ ಕೃಷಿ ಮಾಡಿ ಇಲ್ಲಿ ತನಕ ಎಂಥ ಅದ್ಭುತವಾದಂತಹ ಒಂದು ಆರೋಗ್ಯವನ್ನು ಪಡ್ಕೊಂಡಿದ್ದಾರೆ ಅದು ಬಹುಶಃ ನಾವೆಲ್ಲರೂ ಇವತ್ತಿನ ದಿವಸ ತಿಳ್ಕೊಳ್ಬೇಕಾಗಿದೆ. ಅದೇ ಒಂದು ಆರೋಗ್ಯ ನಾವು ಒಳ್ಳೆ ಕೃಷಿ ಮಾಡೋದ್ರಿಂದ ನಮಗೂ ಕೂಡ ಬರ್ತದೆ, ಪ್ರತಿಯೊಬ್ಬರು ಕೂಡ ಆರೋಗ್ಯಪೂರ್ಣವಾಗಿ ಇರಬಹುದು ಅನ್ನುವಂತಹ ಒಂದು ಸಂದೇಶ ಅವರಿಂದ ನಮಗೆ ಇವತ್ತಿನ ದಿವಸ ಸಿಕ್ಕಿದೆ. ಅಂತಹ ಒಂದು ನಿಟ್ಟಿನೊಳಗೆ ತಾವು ಕೂಡ ಕ್ರಿಯಾಶೀಲರಾಗಿ ಒಕ್ಕಲತನದೊಳಗೆ ತಮ್ಮ ಡಿಗ್ರಿ ಮುಗಿಸಿದ ನಂತರ ಕೃಷಿ ಮಾಡ್ತಾ ಇದ್ದೀರಿ, ಯಾವ ರೀತಿ ತಮ್ಮ ಅನುಭವ ಅದಾವ? ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ದು 12 ಎಕರೆ ಡ್ರೈಲ್ಯಾಂಡ್ ಜಮೀನ್ ಐತ್ರಿ. ಮೇಜರ್ ಕ್ರಾಪ್ ಏನಾದ್ರಿ ತೊಗರಿನೇ ಜಾಸ್ತಿ ಬೆಳಿತಿದ್ದೇವ್ರಿ. ತೊಗರಿ ಬೆಳಿತೀವಿ. ಹ್ಞೂ ರೀ. ತೊಗರಿ ಈಗ ಏನದ ಕಾಲುವೆ ಆಗಿದ್ರಿಂದ ಏನದ ಸ್ವಲ್ಪ ನೀರಾವರಿ ವ್ಯವಸ್ಥೆ ಆಗಿದ್ರಿ. ಸ್ವಲ್ಪ ಮನೆಗೆ ಬೇಕಾದಂತ ಹಣ್ಣಿನ ಗಿಡಗಳು ಅವೆಲ್ಲ ಹಚ್ಕೊಂಡೇವ್ರಿ. ಆದ್ರೆ ಈ ಹೋಮಿಯೋ ಮೆಡಿಸಿನ್ ಏನದ 2 ವರ್ಷದಿಂದ ಗಿರೀಶ್ ಸರ್ ಅದನ್ನ ನಮ್ಗ ಪರಿಚಯ ಮಾಡಿಕೊಟ್ರಿ. ತೊಗರಿಗೆ ಏನದ ಬೀಜೋಪಚಾರ ಮಾಡಿದೇವ್ರಿ ಸರ್. ಅದು 8 ಎಕರೆ ಒಟ್ಟೆ ತೊಗರಿ ಹಾಕಿದ್ರ 4 ಎಕರೆ ಬೀಜೋಪಚಾರ ಮಾಡಿದೇವ್ರಿ. ಇದು ಹೋಮಿಯೋ ಮೆಡಿಸಿನ್ 4 ಎಕರೆ ಏನದ ಅದನ್ನ ನಾವು ನಾರ್ಮಲ್ ಯಾವ ರೀತಿ ಗೊಬ್ಬರ ಹಾಕಿ ಅದನ್ನ ಬಿತ್ತೀವೋ ಆ ತರ ಮಾಡಿದೇವ್ರಿ. ಹೋದ ಸರಿ ಏನದ ಅಷ್ಟು ಇಳುವರಿ ಚೆನ್ನಾಗಿ ಬಂದಿದ್ದಿಲ್ರಿ ತೊಗರಿದು. ಆದ್ರೆ ಸ್ವಲ್ಪ ಇದು ಏನು ಹೋಮಿಯೋ ಮೆಡಿಸಿನ್ ಹಾಕಿದ್ದೇನದ ಇಳುವರಿ ಅದು ಏನು ಫರಕ್ ಆಗಿಲ್ರಿ, ವ್ಯತ್ಯಾಸ ಆಗಿಲ್ರಿ. ಸಾಮಾನ್ಯ ಬೆಳೆಯೋದಕ್ಕಿಂತ ಇದು 1-2 ಕ್ವಿಂಟಲ್ ಹೆಚ್ಚಿಗೆ ಆಗ್ಯದ್ರಿ ಸರ್. ವಾತಾವರಣ ಅಡ್ಜಸ್ಟ್ ಇದ್ದಿದ್ದಲ್ರಿ ಹೊಸ ಸರಿ ತೊಗರಿಗೆ, ಆದ್ರೂ ಇದು ಇಳುವರಿ ಒಳಗ ವ್ಯತ್ಯಾಸ ಆಗ್ಯದ್ರಿ ಸರ್. ಚೆನ್ನಾಗಿ ಬಂದದ್ರಿ ಇಳುವರಿ. ಆಮೇಲೆ ಹಣ್ಣಿನ ಗಿಡಗಳಿಗೆ ಏನದ್ರಿ ಡ್ರೆಂಚಿಂಗ್ ಮಾಡ್ತೀನಿ. 2-3 ತಿಂಗಳಿಗೆ ಏನದ ಒಂದೊಂದ್ ಬ್ಯಾರಲ್ಕ 1 ಲೀಟರ್ ಅವರು ಡ್ರೆಂಚಿಂಗ್ ಔಷಧ ಕೊಡ್ತಾರ್ರಿ. ಹಣ್ಣಿನ ಗಿಡಗಳಿಗೆ ಮಾಡ್ತೀನಿ, ಒಳ್ಳೆ ಸ್ವೀಟ್ ಬರ್ತಾರ್ರಿ, ಚೆನ್ನಾಗಿ ಹಣ್ಣುಗಳು ಬರ್ತಾವ್ರಿ. ಒಂದ್ ಪೆರುಗಿಡ ಕೊಟ್ಟೆ ಹಾಕಿಲ್ರಿ ನೋಡ್ಬೇಕಂತೇಳಿ, ತಿಪ್ಪಿ ಗೊಬ್ಬರ ಹಾಕಿರ್ತೇನ್ರಿ. ಆದ್ರೆ ಅದು ಚೆನ್ನಾಗಿ ಬರ್ತದ ಹಣ್ಣು ಅಂದ್ರೆ ಇದಕ್ಕ 2 ಗಿಡಕ್ಕೆ ಏನ್ ಡ್ರೆಂಚಿಂಗ್ ಮಾಡ್ತೀನಿ, ಗಿಡಕ್ಕೆ ವಜ್ಜೆ ಆಗಿಬಿಡ್ತಾವ್ರಿ. ಎಷ್ಟು ಗಿಡ ಹಚ್ಚಿನಿ ಅದ್ ಕೇಳ್ತಾರೆ, ನಾ ಇರು 2 ಗಿಡ ಅದಾವ್ ಸರ್. ನಮಗ್ ಸಾಕಾಗಿ ನಾವು ಬೇರೆಯವ್ರಿಗೂ ಅಲ್ಲೇ ಮಾರಾಟ ಮಾಡ್ತೇವೆ. ಹಣ್ಣಿನ ಸಂಖ್ಯೆ ಸಾಕಷ್ಟು ಹೆಚ್ಚಾಗ್ಯದ್ರಿ ಸರ್. ಮತ್ತ ಆ ಹಣ್ಣಿಗೆ ಹುಳುಕಾಗಲ್ರಿ ಮಳೆಗಾಲದಾಗ, ಸದ್ಯಕ್ಕೆ ಪೇರು ಗಿಡಕ್ಕೆ ನಮ್ ಕಾಯಿ ಹೊಟ್ಟೆ ಹುಳುಕಾಗಿಲ್ರಿ. ನೀವು ಯಾವ ಡ್ರೆಂಚಿಂಗ್ ಒಂದೇ ರೀ, ಮತ್ತೆ ಸ್ಪ್ರೇ ಅಂತೂ ಮಾಡಿಲ್ಲ. ಡ್ರೆಂಚಿಂಗ್ ಮಾತ್ರ 3 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಮಾಡ್ತೀವ್ರಿ. ಒಂದ್ ಸ್ವಲ್ಪ ತಿಪ್ಪಿ ಗೊಬ್ಬರ ಒಗದೇವ್ರಿ, ಚೆನ್ನಾಗಿ ಬಂದ್ರಿ. ಹೋಮಿಯೋ ಮೆಡಿಸಿನ್ ಅದ್ಭುತ ರಿಸಲ್ಟ್ ಆದ್ರಿ. ಪೇರು ಗಿಡಗಳ ಮೇಲೆ ಮಾಡಿರಿ. ಆ ಪೇರು ಗಿಡಕ್ಕಂತೂ ಭಾರಿ ಸಕ್ಸಸ್ ಆಗಿದ್ರಿ. ಎಲ್ಲಾ ಹಣ್ಣಿನ ಗಿಡಗೂ ಅದಾವ್ರಿ. ಯಾವ ಗಿಡಗಳು ಅದಾವ? ಮಾವಿನ ಗಿಡ ಅದಾವ್ರಿ ಸರ್. ಮಾವಿನ ಗಿಡ ಅದಾವ್ರಿ, ಸೀತಾಫಲ ಅದ್ರಿ, ನೇರಳೆ ಅದ್ರಿ, ಆಮೇಲೆ ಬಿಳಿ ನೇರಳೆ ಅಂತ ಹೇಳಿ ಅದನ್ನು ಹಚ್ಚಿನ್ರಿ. ಹೆಚ್ಚಾನೆಚ್ಚು ಮಾವಿನ ಗಿಡದ ಮೇಲೆ ನಾ ಸ್ವಲ್ಪ ಕಸಿ ಮಾಡ್ತೀನಿ. ನಂದು ವಿಶೇಷ ಗಿಡ ಅದಾವ್ರಿ. ಒಂದೊಂದು ಗಿಡದಾಗ 15 ವೆರೈಟಿ ಆತಾವ್ರಿ. ಒಂದ್ 5-6 ವೆರೈಟಿ ಹಾಕವ್ರಿ, 10 ವೆರೈಟಿ ಹಾಕವ್ರಿ. ಒಂದ್ ಗಿಡ ನೋಡಿದ್ರೆ ಬೇರೆ ಬೇರೆ ಕಾಯಿನೇ ಇರ್ತಾವ್ರಿ. ಒಂದೊಂದ್ ಟೊಳ್ಳೆದೊಳಗ್ರಿ ಹಂಗ ವಿಶೇಷ ಕಸಿ ಅದಾವ್ರಿ. ಒಂದ್ 10 ವರ್ಷದ ಗಿಡ ಅದ್ರಿ, ಈ ಒಂದ್ 2 ವರ್ಷದ ಗಿಡ ಅದಾವ್ರಿ, 5 ವರ್ಷದ ಗಿಡ ಅದಾವ್ರಿ. ಹಿಂಗ ಒಟ್ಟೆ ಮಾವಿನ ಗಿಡಗಳ ಮೇಲೆ ಜಾಸ್ತಿ ರೀ ನಂದು. ಅಡ್ಡಿ ಇಲ್ಲ. ಈಗ ನೀವು ಹಣ್ಣು ಬಿಡುವಂತಹ ಗಿಡಗಳು ಏನದಾವ 2 ವರ್ಷದಿಂದ ಇದನ್ನ ಶುರು ಮಾಡಿರಿ, ಹೌದಾ? ಅದಕ್ಕಿಂತ ಮೊದಲ ಯಾವ ರೀತಿ ಅವು ಕಾಣಿಸ್ತಾ ಇದ್ದವು ಗಿಡಗಳು, ಅದರ ನಂತರ ಇದು ಔಷಧ ಉಪಯೋಗ ಮಾಡಿದ ನಂತರ ಏನು ಬದಲಾವಣೆ ಆಯ್ತು? ಈಗಾಗಲೇ ಹೇಳಿದ್ರಿ ನೀವು, ಆದ್ರೆ ಗಿಡಗಳನ್ನು ನೋಡಿದ ಕೂಡಲೇ ಅವುಗಳ ಆರೋಗ್ಯದ ಬಗ್ಗೆ ನಿಮಗೆ ಏನ್ ಅನಿಸ್ತದ? ಅವುಗಳ ಹಣ್ಣಿನ ಸೈಜ್ ಇರಬಹುದು, ಹಣ್ಣಿನ ಒಂದು ಕೀಪಿಂಗ್ ಕ್ವಾಲಿಟಿ ಅಂತ ನಾವೇನ್ ಕರಿತೀವಿ, ಕೆಡಲಾರ್ದಂಗ ಉಳಿಯೋದು ಬಹಳ ದಿವಸಗಳವರೆಗೆ, ಅಂತದ್ದು ಏನು ವ್ಯತ್ಯಾಸಗಳನ್ನು ನೀವು ಕಂಡಿರಿ? ಸರ್ ಅದು ಮೊದಲು ಹಾಕಿದ್ರಿ, ಆದ್ರೆ ಅದ್ರದ ಕ್ವಾಲಿಟಿ ಏನದ ಸ್ವಲ್ಪ ಸೈಜ್ ಸಣ್ಣ ಬರ್ತಿದ್ರಿ. ಈಗ ಏನಾದ್ರಿ ಗಿಡಕ್ಕೆ ಜಾಸ್ತಿ ಕಾಯಿ ಆಗುದ್ರಿಂದ ಸ್ವಲ್ಪ ಮೀಡಿಯಂ ಸೈಜ್ ಬರ್ತಾವ್ರಿ. ಮೀಡಿಯಂ ಸೈಜ್ ಮೊದ್ಲಿನ್ಕೇತ ದೊಡ್ಡದಾಗ್ತದ ಇನ್ನು ಮೊದ್ಲಿನ ಕಾಯಿ ಜಾಸ್ತಿ ಆಗಿಬಿಟ್ಟಾವ್ರಿ. ಆದ್ರೆ ಸೈಜ್ ಕಡಿಮೆ ಆಗ್ಯಾವ್ರಿ, ಸಿಕ್ಕಾಬಿಟ್ಟು ಕಾಯಿ ವಜ್ಜೆ ಆಗಿಬಿಡ್ತಾವ್ರಿ, ಗಿಡ ಟೊಂಗೇನೆ ಮುರಿದ್ ಬಿಡ್ತಾವ್ರಿ. ಅದನ್ನು ಆಯ್ತ್ರಿ, ನಾ ಏನದ ಸ್ವಲ್ಪ ತಿಪ್ಪಿ ಗೊಬ್ಬರ ಯೂಸ್ ಮಾಡಿ ಇದನ್ನ ಹಾಕೋದ್ರಿಂದ ಸೂಕ್ಷ್ಮ ಜೀವಿಗಳ ಆಕ್ಟಿವಿಟಿ ಹೆಚ್ಚಾಗಿರ್ಬೇಕಾದ ಭೂಮಿ ಒಳಗ್ ನಾವು, ಅದು ಹೋಮಿಯೋ ಮೆಡಿಸಿನ್ ಪ್ರಭಾವ ಆಗಿರ್ಬೇಕು ಅಂತ ಹೇಳಿ ನಾವು ಅದನ್ನ ಪ್ರತಿ 3 ತಿಂಗಳಿಗೊಮ್ಮೆ ಯೂಸ್ ಮಾಡ್ಕೋತಾ ಇದೇವ್ರಿ. ಅದು ಒಳ್ಳೆ ಇದು ಅದ್ರಿ, ಟೇಸ್ಟ್ ಮಾತ್ರ ಕ್ವಾಲಿಟಿ ಚೆನ್ನಾಗದ್ರಿ. ಅಂದ್ರೆ ಸಾಕಷ್ಟು ಬದಲಾವಣೆ ನೀವು ನೋಡ್ತಾ ಇದ್ದೀರಿ. ಎಸ್ ಸರ್. ತೊಗರಿ ಒಳಗ ನಿಮ್ಮ ಲೆಕ್ಕದ ಪ್ರಕಾರ ಎಷ್ಟು ಇಳುವರಿ ಹೆಚ್ಚಾಗಿದಂತೆ? ಈಗ 4 ಎಕರೆ ಸಪರೇಟ್ ಮಾಡಿ ಇದು ಮಾಡಿದಾಗ್ರಿ 20-22 ಕಟ್ಟ ಅದು ಆಗಿತ್ರಿ. ಇದು 29 ಕಟ್ಟ ಆಗಿತ್ರಿ. ಅಂದ್ರೆ ಅದಕ್ಕ ಇದಕ್ಕ ವ್ಯತ್ಯಾಸ ತೋರಿಸ್ತದ್ರಿ, ಅದು ಕ್ಲಿಯರ್ ಆಗಿ ತೋರಿಸ್ತದ್ರಿ. ಅದನ್ನ ಬೇರೆ ಇದನ್ನ ಬೇರೆ ಮಾಡಿದ್ರು ಕ್ಲಿಯರ್ ಆಗಿ ವ್ಯತ್ಯಾಸ ಆದ್ರಿ. ಅದು 20 ಕಟ್ಟ ಆದ್ರೆ ಇದು 29 ಕಟ್ಟ. ಇದು ಒಂದ್ 30 ಕಟ್ಟ ಆದ್ರೆ ಇದು 30-35 ಕಟ್ಟ. ಜಾಸ್ತಿನೇ ಹಾಕಾದ್ರೆ ಕಡಿಮೆ ಅಂತರೂ ಆಗಿಲ್ರಿ. ಈಗ ವಾತಾವರಣದ ಅಂಶಗಳು ಎಲ್ಲದಕ್ಕೂ ಸೇಮೇ ಇರ್ತಾವ, ಹೌದಾ? ಒಮ್ಮೆ ಮಳೆ ಹೆಚ್ಚಾಗುದು, ಒಮ್ಮೆ ಕಡಿಮೆ ಆಗುದು. ಅಂತ ಒಂದು ಪರಿಸ್ಥಿತಿಯನ್ನ ಎರಡೂ ಬೆಳೆಗಳು ಯಾವ ರೀತಿ ಎದುರಿಸಿದೀವ ಅಂತೀರಿ? ವಾತಾವರಣ ಏನದ ಮಂಜು ಬಿದ್ದು ಹೂ ಡ್ರಾಪ್ ಆದವ್ರಿ, ಅದು ಒಂದ್ ಸಮಸ್ಯೆ ಬಹಳ ಆಯ್ತ್ರಿ. ಅದಕ್ಕೆ ಏನ್ ಮಾಡಿದ್ರಿ, ಇದು ಹಿಂದಾಡಿ ಸ್ವಲ್ಪ ಲೇಟ್ ಇದು ಆಯ್ತ್ರಿ. ಇದು ಹೂವ ಆಕ್ಚುಲಿ 40 ಕಟ್ ಆಗ್ಬೇಕ್ರಿ ಅದು. ಆದ್ರ ಈ ವಾತಾವರಣ ಏನು ಇಲ್ಲಾರ ಒಳಗ ಎರಡೆರಡೆ ಕಟ್ ಆಗ್ಯಾವ್ರಿ ಊರಾಗ್ರಿ. ತೊಗರಿ ಅಷ್ಟು ಕೈ ಕೊಟ್ಟದ್ರಿ ಹೊಸ ಸರಿ ಎಲ್ಲಾ ರೈತರಿಗ್ರಿ. ನಮಗೇನದ ಇದು ಹೋಮಿಯೋ ಮೆಡಿಸಿನ್ ಯೂಸ್ ಮಾಡಿದ್ರಿಂದ ಏನಾಗ್ಯದ್ರಿ, ನಾವು ಸ್ಟೇಬಲ್ ಅದೇವ್ರಿ, ಏನ್ ನಮ್ಗೆ ತೊಂದ್ರೆ ಆಗಿಲ್ರಿ. ಏನು ತೊಂದ್ರೆ ಆಗಿಲ್ರಿ. ಹೂ ಉದ್ರೆ ಡ್ರಾಪ್ ಆಯ್ತ್ರಿ ಮೊದಲ. ಅದು ವಾತಾವರಣ ಮಂಜು ಬಿದ್ದಾಗ ಎಂತ ನಾವು ಕೆಮಿಕಲ್ ಯೂಸ್ ಮಾಡಿದ್ರು ಏನ್ ಮಾಡಿದ್ರು ಸಾಧ್ಯ ಆಗಲ್ರಿ. ಅದು ಉದ್ರಕೊಂಡು ಮತ್ತೆ ಪುನಃ ಹೂ ಬಿಡ್ತೀರಿ. ಅದು ಹೂ ಬಿಟ್ಟು ಕಾಯಿ ಸೆಟ್ ಆಗಿಸಿಂದ ಏನದ ಅಷ್ಟು ಏನ್ ಸಮಸ್ಯೆ ಆಗಲಿಲ್ರಿ ನಮಗೆ. ಈಗ 4 ಎಕರೆದೊಳಗೆ ಸಾಕಷ್ಟು ಬದಲಾವಣೆ ನೀವು ಕಂಡ್ರಿ, ಮತ್ತ ಇಳುವರಿ ಕೂಡ ತಾವು ಹೇಳುವ ಪ್ರಕಾರ ಅದ್ಭುತವಾದಂತಹ ಒಂದು ಇಳುವರಿ ತಾವು ತಗೊಳ್ತಾ ಇದ್ದೀರಿ. ಈಗ 2 ವರ್ಷದಿಂದ ಇದನ್ನೇ ಮಾಡ್ತಾ ಇದ್ರಿ, ಇದೇ ನಡೆದು. ಈಗ ನಿಮ್ಮ ಬೆಳೆಯನ್ನು ನೋಡಿದಂತಹ ನಿಮ್ಮ ಸ್ನೇಹಿತರು ಏನಂತಾರ ಅದರ ಬಗ್ಗೆ? ಅವ್ರಿಗೆ ಹೇಳ್ತೇನ್ರಿ ಪ್ರತಿ ಸಾರಿನೂ. ಅವ್ರ ನಾ ಒಂದ್ ಸ್ವಲ್ಪ ಈ ಅಗ್ರಿಕಲ್ಚರ್ ಹಿಟ್ಟಿನಳಿ ಇದಕ್ಕೆ ಸಂಪರ್ಕದಾಗಿದೆ. ಅವ್ರು ವಿಶೇಷವಾಗಿ ಏನ್ರಿ ಬೀಜ ಅದು ಬಂದ್ವಪ್ಪ ಅಂದ್ರೆ ಒಂದ್ ಡೆಮೋ ಪ್ಲಾಟು ಕೊಡ್ತಿರ್ತಾರ್ರಿ. ಅಂತವ್ ಏನ್ರಿ ರೈತರಿಗೆ ಮುಟ್ಸು ಕೆಲಸ ಮಾಡ್ತೇನ್ರಿ. ಅವರು ಏನದ ಹೊಸಾರಿ ಎಲ್ಲ 1.2 ಅದು ಸ್ವಲ್ಪ ತೊಂದರೆ ಆಗಿತ್ತಲ್ರಿ ಸರ್, ಅದಕ್ಕ ಏನು ಇದು ಕೊಟ್ಟನು ಇದು ಹಾಕಿ ಮಾಡತ್ ಹೇಳಿನ್ರಿ. ಬರ್ತಾರ್ರಿ ಸರ್ ಬಲ್ಲಿ ಬಂದು ಒಂದ್ 4-5 ಮಂದಿನ ಕರ್ಕೊಂಡ್ ಬಂದೇನ್ರಿ ಸರ್, ಭೇಟಿ ಮಾಡ್ಸೇನ್ರಿ. ಈ ಸಾರಿನ ಬೀಜೋಪಚಾರ ಮಾಡಿ ಹಾಕೇನ್ರಿ 2 ಎಕರೆ ಹಾಕೇನ್ರಿ. ಅಂದ್ರೆ ಇನ್ನೊಮ್ಮೆ ನೋಡ್ಬೇಕಲ್ರಿ ಇದು ಹೊಸ ಸರಿ ಇದು ಈ ಸರಿ ಇದು ಅಂತ ಹೇಳಿ ಮತ್ತೆ ಪ್ರತಿ ಸಾರಿನೂ ಡ್ರೆಂಚಿಂಗ್ ಬರೆಯತ್ತೇನ್ರಿ. ಈ ಸಾರಿನೂ ಬಿಜಬ್ಜಾರ್ ಮಾಡಿ ತೊಗರಿ ಹಾಕೇನ್ರಿ. ಬೆಳೆಗಳ ಆರೋಗ್ಯ ಹೆಂಗ ಅನಿಸ್ತದ ನಿಮ್ಗೆ ಸರ್? ಈಗ ಗಾಳಿ ಇದ್ರ ಸಂಬಂಧ ರೀ ಸ್ವಲ್ಪ ಪರ್ಕ್ ಅನಿಸ್ತಾರ ಸರ್. ಗಾಳಿ ಮಳಿ ಕಡಿಮೆ ಆಗ್ಯದ್ರಿ ಸರ್. ಈಗ ಸ್ವಲ್ಪ ಬೆಳವಣಿಗೆ ಹಿಂದ ಮುಂದ ಬರ್ತಾವ್ರಿ, ಆದ್ರೆ ಚೆನ್ನಾಗದವ್ರ ಸರ್. ಏನ್ ಅದಕ್ಕೆ ಇದಕ್ಕೆ ಪರ್ಕ್ ಅದ ನೋಡ್ರಿ ಸರ್. ಪರ್ಕ್ ಅದ. ಈಗ ಬೀಜೋಪಚಾರ ಮಾಡಿದ ನಂತರ ಅದು ಮೊಳಕೆ ಪ್ರಮಾಣ ಇರಬಹುದು, ಮೊಳಕೆಗಳ ಒಂದು ಬೆಳವಣಿಗೆ ಇರಬಹುದು, ಅದು ಹೆಂಗ ನಿಮಗ ಅನುಭವ ಬಂದದ? ಅದು ಹೆಂಗದ ಅಂದ್ರೆ ಸರ್, ಈಗ ಸಾಮಾನ್ಯದ ಇದನ್ನ ಲಕ್ಷಣನೇ ಬೇರೆ ಇರ್ತದ್ರಿ. ಇದು ಬೀಜೋಪಚಾರ ಮಾಡಿದ ಲಕ್ಷಣನೇ ಬೇರೆ ಇರ್ತದೆ. ಒಳ್ಳೆ ಬೆಳವಣಿಗೆ ಇರ್ತದ್ರಿ, ಮತ್ತ ಬೀಜ ಬಹಳ ಹುಸಿ ಹೋಗಂಗಲ್ರಿ, ರೋಗ ನಿರೋಧಕ ಶಕ್ತಿ ಹೆಚ್ಚಿರ್ತದ್ರಿ. ಇಷ್ಟ ಗಾಳಿ ಇದು ಆದ್ರೂ ಅದು ಏನು ಲಕ್ಷಣ ಚೇಂಜ್ ಆಗಿಲ್ರಿ ಸರ್. ಬಂದ್ ನೋಡ್ಬೋದ್ರಿ ಸರ್, ಅದನ್ನ ಪ್ರಯೋಗ ಮಾಡಿದಂಗೆ. ಪ್ರಯೋಗ ಮಾಡ್ತೀರಿ 6 ಫೂಟ್ ಸಾಲ್ ಮಾಡಿರ್ರಿ ಸರ್. ಡಿಸ್ಟೆನ್ಸ್ ಜಾಸ್ತಿ ಇಟ್ಟಿರಿ. ಡಿಸ್ಟೆನ್ಸ್ ಜಾಸ್ತಿ ಇಟ್ಟಿರಿ. ಅಂತರ ಎಷ್ಟು ಇಟ್ಟಿರಿ? 6 ಫೂಟ ಇದು ರೀ. ಇದು ನಾರ್ಮಲ್ ಆಗಿ ನಮ್ಮಲ್ಲಿ ಯಾಳ್ವಾರ್ ಕೂರಿಗೆ ಅಂತ ಹೇಳಿ ಬಿತ್ತೇವ್ರಿ, ಆ ಕುರ್ಲೇನೆ ಬಿಚ್ಚೇವ್ರಿ. 6 ಫೂಟ್ ಆಗ್ಲಿ ಕೂರಿಗೆ ಬಿತ್ತನೆ ಮಾಡಿರಿ? ಕೂರಿಗೆ ಬಿತ್ತನೆ. ಈಗ ನೀವು ನಾಟಿ ಪದ್ಧತಿಯನ್ನು ಮಾಡಿದ್ರೆ ಬಹಳ ಚಲೋ ಅಂತ ನಮಗ ಅನಿಸ್ತದ, ಯಾಕಂತಂದ್ರೆ ಅಲ್ಲಿ ಸಸಿಗಳ ಸಂಖ್ಯೆಯನ್ನು ನಾವು ಕಾಪಾಡಿಕೊಳ್ಬಹುದು, ಆಮೇಲೆ ನಿಮಗೆ ಅದ್ರ ಮೇಲಿನ ಆಗುವಂತ ಏನ್ ಖರ್ಚದ ಅದು ಕೂಡ ಕಡಿಮೆ ಆಗ್ತದ. ಬೀಜಗಳನ್ನ ನಾವೇನು ಬಳಸ್ತಾ ಇದ್ದೀವಿ ಅವುಗಳ ಪ್ರಮಾಣ ಕೂಡ ನಾವು ಕಡಿಮೆ ಬಳಸಬಹುದು. ಮುಂದಿನ ದಿನಗಳಲ್ಲಿ ಈ ಪ್ರಯೋಗವನ್ನು ನೀವು ಮಾಡಬಹುದು ಅಂತ ಅನಿಸ್ತದ? ಮಾಡ್ತೇವೆ ಸರ್. ಮತ್ತೆ ಏನೇನು ಮಾಡಿದ್ರಿ ತೊಗರಿ ಒಳಗೆ, ಮತ್ತೇನೇನು ಕೆಲಸಗಳನ್ನ ತಾವು ಮಾಡಿದ್ರಿ? ಹೋದ ಸರಿ ಏನಾದ್ರಿ ಸರ್, ಒಂದು 8 ಫೂಟ್ ಜಾಸ್ತಿ ಇಟ್ಟಿದ್ದೇವ್ರಿ. ಇಟ್ಟು ನಡು ಹಸಿರೆಲೆ ಗೊಬ್ಬರ ಬಿತ್ತಿದ್ದೇವ್ರಿ. ಬಿತ್ತಿಸಿಂದ ಅದನ್ನ ಎಲ್ಲಕ್ಕೂ ನಾವು ಬೀಜೋಪಚಾರ ಮಾಡೋದೇ ರೀ. ಅದನ್ನ ಏನದ ಆಮೇಲೆ ರೂಟರ್ ಇದು ಮಾಡಿದೇವ್ರಿ, ಚೆನ್ನಾಗಿ ಬಂದಿತ್ತು ರೀ ಅಲ್ಲ. ಈಗ ರಸಗೊಬ್ಬರ ನೀವು ಉಪಯೋಗ ಮಾಡಬೇಕು ಅಂತ ಅನಿಸ್ತದ ನಿಮಗ ಇದನ್ನೆಲ್ಲ ನೋಡಿದ್ಮೇಲೆ? ಇದು ಎಲ್ಲ ನೋಡಿದ್ರೆ ಮಾಡಬಾರ್ದ ಅನಿಸ್ತದ್ರಿ. 5 ಆಕಳ ಅದಾವ್ರಿ, ಒಂದ್ 3 ಎಮ್ಮೆ ಅದಾವ್ರಿ. ಅವು ಜಾಸ್ತಿ ತಿಪ್ಪಿ ಗೊಬ್ಬರನೇ ಬಳಸ್ತೇನ್ರಿ ನಾ. ಅದಕ್ಕೆ ಏನದ ಅದು ತಿಪ್ಪಿ ಗೊಬ್ಬರ ಜೋಡಿ ಸ್ವಲ್ಪ ಉಪ್ಪಿನಕಾಯಿ ಇದ್ದಂಗ ಏನದ ಜರಾ DAP ಯೂರಿಯಾ ಸ್ವಲ್ಪ ಬಳಸ್ತೇವ್ರಿ. ಸ್ವಲ್ಪ ಬಳಸ್ತೇವೆ. ಇನ್ ಮುಂದಿನ ದಿವಸಗಳಲ್ಲಿ ಅದನ್ನ ಕಡಿಮೆ ಮಾಡೋದಾದ್ರಿ. ಇನ್ನ 10 ಆಕಳ ತರೋದಾದ್ರಿ, ಜವಾರಿ ಆಕಳನ್ರಿ, ನಾವು ಸ್ವಲ್ಪ ಜಾಸ್ತಿ ಮಾಡಬೇಕು. ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಇದನ್ನ ಹೇಳ್ತಾರೆ, ಏನಂತಂದ್ರೆ ನೀವು ಯೂರಿಯಾ ಕಡಿಮೆ ಬಳಸ್ರಿ, DAP ಕಡಿಮೆ ಬಳಸ್ರಿ ಅನ್ನುವಂತ ಮಾತನ್ನ ಅವರು ಹೇಳ್ತಾ ಇದ್ದಾರೆ ಇತ್ತೀಚೆಗೆ ನಮ್ಮ ರೈತರಿಗೆ. ಯಾಕಂತಂದ್ರೆ ಈ ರಸಗೊಬ್ಬರಗಳನ್ನು ಬಳಸೋದ್ರಿಂದ ಅದನ್ನ ಅದು ಆರೋಗ್ಯದ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಸಾಧ್ಯವಾದಷ್ಟು ನೀವು ಸಾವಯವ ಕೃಷಿ ಕಡೆಗೆ ಒಲವು ತೋರಿಸ್ರಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಯುವ ಮಿತ್ರರಿಗೆ ಏನ್ ಹೇಳ್ಬೇಕಂತೀರಿ? ಸಾಧ್ಯ ಆದಷ್ಟು ತಾವೇ ಏನ್ ಅಗ್ರಿಕಲ್ಚರ್ ಎಲ್ಲಾ ಕೆಲಸಗಳನ್ನ ತಾವೇ ಸ್ವತಃ ರೈತರೇ ಅವರೇ ಮಾಡಬೇಕು. ಆಳಿನ ಮೇಲೆ ಹೆಚ್ಚು ಅವಲಂಬನೆ ಇರಬಾರದು. ಎಷ್ಟು ಕೆಲಸ ಎಷ್ಟು ಮಷಿನರಿದಿಂದ ಎಷ್ಟು ಸಾಧ್ಯ ಆಗ್ತದೆ ಅದನ್ನು ಯೂಸ್ ಮಾಡ್ಕೋಬೇಕು. ಈಗೇನಾಗ್ಬಿಟ್ಟದ ಆಳಿನ ಸಮಸ್ಯೆ ಅಂತ ಹೇಳೋದು, ಇವು ಕಳೆನಾಶಕ ಸಿಂಪಡಣೆ ಜಾಸ್ತಿ ಆಲತದ್ರಿ, ಅದೊಂದು ಬಹಳ ಕೆಟ್ಟ ಅದ್ರಿ. ಅದು ಹೌದು, ವಡ್ಡಿಯಿಂದ ಬೀಜ ಹೊಲ್ದಾಗ ಬರ್ತಾವ ಅಂತೇಳಿ ವಡ್ಡಿಗೆ ಸದ್ಕೆ ದನಗಳು ಮೈಸಲಕ್ಸೋದಕ್ಕೆ ಹುಲ್ಲು ಇಲ್ಲಾರ್ದಂಗ್ ಮಾಡ್ಲಾತಾರೆ. ಕಳೆನಾಶಕ ಸಂಪೂರ್ಣ ಕಳೆನಾಶಕದ ಮೇಲೆ ಬಹಳ ಅವಲಂಬನೆ ಆಗ್ರಿ, ಅದೊಂದು ಅಪಾಯಕಾರಿ ಬಹಳ ಅದ್ರಿ. ಮೊದಲೊಂದ್ ಸ್ವಲ್ಪ ಕರ್ಗಿ ಗತ್ತತಿದ್ರಿ, ಈ ಹೊಲ ಎಲ್ಲಾ ಇದು ಯೂಸ್ ಮಾಡ್ಲಾತಾರ, ವಡ್ಡೆಲ್ಲ ಯೂಸ್ ಮಾಡ್ಲಾತಾರ, ಅದು ನೀರಿನಾಗ ಸೇರ್ತದ, ಶರೀರದಾಗ ಸೇರ್ತದ, ಅದೊಂದು ಬಹಳ ದೊಡ್ಡ ವಿಶಾಲ. ಅದು ಭೂಮಿಯನ್ನು ಕೂಡ ಹಾಳು ಮಾಡ್ತದ, ನಮ್ಮ ಆರೋಗ್ಯವನ್ನು ಕೂಡ ಹಾಳು ಮಾಡ್ತದ. ಬಹಳ ಅಪಾಯಕಾರಿಯಾದಂತಹ ಒಂದು ಔಷಧ ಇರ್ತಾವ. ಸಾಧ್ಯ ಆದಷ್ಟು ನಾವು ಅದನ್ನ ಬಿಟ್ಟು ಬಿಡೋದೇ ಚಲೋ. ಕಳೆನಾಶಕಗಳನ್ನ ನಾವು ಉಪಯೋಗ ಮಾಡಬಾರದು. ಈಗ ಹೆಂಗಾಗ್ಬಿಟ್ಟದಂದ್ರೆ ನಮ್ಮ ರೈತರಿಗೆ ಎಲ್ಲರಿಗೆ ಎಷ್ಟು ಸರಳಕ್ಕದ ಅಟ್ ಬಾಳ ಬಾರಿ ಅನ್ನಿಸ್ಲಾತದ್ರಿ, ಅದು ಬಾಳ ಸಮಸ್ಯೆ ಆದ್ರಿ. ಅದು ಈ ಕಳೆನಾಶಕ ನೋಡ್ರಿ ಎಲ್ಲದ್ರಾಗೂ ಯೂಸ್ ಮಾಡ್ಲಾತಾರ್ರಿ, ಮೆಕ್ಕೆಜೋಳ ಬತ್ತು, ತೊಗರಿ ಬತ್ತು, ಎಲ್ಲದಕ್ಕೂ ಅದನ್ನ ಮೊದಲು ಏನತ್ತಿದ್ರಿ ಆಳ ಸಿಗ್ಲಾರ್ಕ ಅದನ್ನ ಮಾಡ್ಲಾತೇವತ್ತಿ, ಈಗ ಆಳ ಸಿಗೋರು ಸದಿಗೆ ಅದನ್ನೇ ಮಾಡ್ಲಾತಾರಿ. ಮತ್ತೆ ಇದೇನು ಲಾಗೋಡಿ ಹೆಚ್ಚಾಕದತ್ರಿ, ಅದನ್ನು ಸಮಸ್ಯೆ ಮಾಡಿದ್ರೆ 300 ರೂಪಾಯಿ ಹತ್ತು ಆಳ್ನ್ಯಾಗ ಆಗು 2 ಎಕರೆ ಹೊಲ ರೀ, ಇದನ್ನ 2000 ರೂಪಾಯಿ ಕೊಟ್ಟು ಅದನ್ನ ಅದಕ್ಕಿಂತ ಹೆಚ್ಚಾಕದ್ರಿ, ಕಳೆನಾಶಕದ ಪ್ರಭಾವ ಜಾಸ್ತಿ ಆದ್ರಿ. ಆದ್ರೂ ಅದು ಸಂಪೂರ್ಣ ಸ್ವಚ್ಛ ಅಕ್ಕದ ಹೊಲ ಅಂತೇಳಿ ಅದೊಂದು ಕಲ್ಪನೆ. ಸಂಜಯ್ ಅವರ, ಈಗ ನೋಡ್ರಿ ನಿಮಗೆ ಬೇಕಾದಂತಹ ಕೃಷಿ ಯಂತ್ರೋಪಕರಣಗಳನ್ನು ಕೂಡ ತಾವು ತಯಾರು ಮಾಡಿಕೊಂಡು ಉಪಯೋಗ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ನಮಗೆ ಗೊತ್ತಾಯ್ತು, ನೀವೇ ಹೇಳಿದ್ರಲ್ಲ. ಈಗ ಕಳೆಗಳನ್ನ ನಿವಾರಣೆ ಮಾಡುವಂತಹ ಯಂತ್ರೋಪಕರಣಗಳು ಸರಳವಾಗಿ ಒಬ್ಬರೇ ಮಾಡುವಂತಹದ್ದು ನೀವೇನಾದ್ರೂ ಮಾಡಿರಿ? ನಾನು ಈ ಪವರ್ ಟಿಲ್ಲರ್ ಅಂತ ಹೇಳಿ ತಗೊಂಡೇನಿ, ಅದನ್ನ ಏನದ ಅದ್ರ ಮ್ಯಾಲ ಕೂತ್ ಹರಗಂಗ್ ಅಂತೇಳಿ ಒಂದ್ ಇಂಪ್ಲಿಮೆಂಟ್ ಬಂದ್ ಚಿನ್ ಸರ್ ಬಲ್ಲಿ ನಾನು ಅದನ್ನ ಮಾಡ್ಕೊಂಡು ಹೋಯ್ಸಿಂದ ಕೂತ್ ಹೊಡ್ಯಂಗ ಅದನ್ನ ಮಾಡ್ಕೊಂಡೇನ್ರಿ. ಆಮೇಲೆ ಇವು ಸೈಕಲ್ ಎಡಿ ಅಂತ ಹೇಳಿರ್ತಾವಲ್ಲ, ಅವಕ್ಕೂ ಇದ್ರಲ್ಲೇನೆ ಸ್ವಲ್ಪ ಈ ತಿಪ್ಪಿ ಗೊಬ್ಬರ ಬಿತ್ತಂಗ ಏನದ ಸ್ವಲ್ಪ ದೊಡ್ಡ ಪೈಪ್ ಯೂಸ್ ಮಾಡಿಸಿಂದ ಏನದ ಡೈರೆಕ್ಟ್ ತಿಪ್ಪಿ ಗೊಬ್ಬರ ಬೆಳೆ ಮಗ್ಲೆ ಎಳ್ಕೊಂಡು ಹೋಗಿ ಒಬ್ರು ಬಿತ್ತಂಗ ಅದನ್ನ ಮಾಡ್ಕೊಂಡೇನ್ರಿ. ಸಣ್ಣ ಪುಟ್ಟ ಏನು ಬದಲಾವಣೆ ಆಗಂತಾವ್ ಏನ್ ಕೆಲಸ ಅದಾವ ಅವೆಲ್ಲ ನಾವು ಮಾಡ್ಕೊಂಡಿವ್ ಸರ್. ಗಿರಿ ಸರ್ ಬಲ್ಲಿ ಬರ್ತೀವ್ರಿ, ಹಿಂಗ ಹಿಂಗ ಎಲ್ಲಾ ತರ ಪ್ಲಾನ್ ಕರೆಕ್ಟ್ ಅದನ್ನ ಮಾಡ್ಕೊಂಡಿಸಿಂದ ಏನದ ಮಾಡ್ಕೊಂಡು ಹೋಗ್ತಾರ. ಮತ್ತ ನಮ್ಮ ರೈತರು ಇಂಥ ಒಂದು ವಿಚಾರಗಳನ್ನ ಯಾಕೆ ತಿಳ್ಕೋಬಾರ್ದು ಅಂತಿದ್ದಾರೆ? ಈಗ ಕಳೆಗಳನ್ನ ನಿವಾರಣೆ ಮಾಡೋದಕ್ಕೆ ಕಳೆನಾಶಕ ನಾವು ಬಳಸ್ತಾ ಇದ್ದೀವಿ, ಅದನ್ನ ಬಿಟ್ಟು ನಾವು ಇಂಥ ಒಂದು ಪದ್ಧತಿಗಳನ್ನ ಉಪಯೋಗ ಮಾಡ್ಕೊಳ್ಬಹುದಲ್ಲ ಸರಳವಾಗಿ? ಮಾಡಬಹುದ್ರಿ ಸರ್. ಈಗ ಒಂದ್ ಸಾರಿ ಎರಡ್ ಸಾರಿ ಈ ಟಿಲ್ಲರ್ಗಳು ಸಣ್ಣ ಮಷಿನ್ಗಳು ತಗೊಂಡಿಸಿಂದ್ರಿ, ಎರಡ್ ಸಾರಿ ಒಂದ್ ಸ್ವಲ್ಪ ಟೈಮ್ ಕೆಲಸ ಜಾಸ್ತಿ ಮಾಡ್ಬೇಕಾಗ್ಯದ್ರಿ, ಕೆಲಸ ಕಡಿಮೆ ಆಗಂತದ್ ಹುಡುಕ್ಲಾತಾರ್ರಿ. ಈಗ ಎಲ್ಲ ರೈತರು ಏನು ಕೆಲಸ ಇರಬಾರ್ದು, ಎಲ್ಲಾ ಮಷಿನ್ ಮೇಲೆ ತಾವೇ ಮಾಡ್ಬೇಕು, ಇವ್ರು ಇಲ್ಲೇ ಊರಾಗಿರ್ಬೇಕು, ಈ ತರ ಆದ್ರೆ ಒಂದ್ ಸ್ವಲ್ಪ ಕೆಲಸ ಹೈರಾಣ ಹಾಕದ್ರಿ, ಅವ್ರು ಮನ್ಯಾಗ ಬೈತಾರ್ರಿ ನಮ್ಮಲ್ಲಿನ ಯಾಕೆ ಎಟ್ ಹೈರಾಣ ಹಾಕಿ ನೀ ಯಾಕೆ ಇದು ಮಾಡ್ತೀಯ, ಹೈರಾಣ ಆದ್ರೆ ಒಂದ್ ಸ್ವಲ್ಪ ಆರೋಗ್ಯ ಚೆನ್ನಾಗಿರ್ತದೆ. ಬರೋಬ್ರಿ ಬರೋಬ್ರಿ. ಸಂಜಯ್ ಅವರ, ಈಗ ನಿಮ್ಮ ಇನ್ನೊಂದು ಕೆಲಸ ಕೂಡ ನಮಗ್ ಗೊತ್ತಾಯ್ತು, ಏನು ನಮ್ಮ ರೈತರಿಗೆ ಕೆಲವೊಮ್ಮೆ ಏನಾಗ್ತದ ಹೊಲದೊಳಗ ಕೆಲಸ ಮಾಡುವಂತಹ ಸಂದರ್ಭದೊಳಗಿರಬಹುದು ಅಥವಾ ಅವ್ರ ಇರುವಂತಹ ಜಾಗದೊಳಗಾದ್ರೂ ಹಾವುಗಳು ಏನ್ ಬರ್ತಾವಲ್ಲ ಅವುಗಳನ್ನು ಕೂಡ ನೀವು ಹಿಡಿದು ಸುರಕ್ಷಿತವಾಗಿ ಬಿಡ್ತೀರಿ ಅಂತ ಹೇಳಿ ನಮಗ್ ಗೊತ್ತಾಯ್ತು, ಅದ್ರ ಬಗ್ಗೆ ಹೇಳ್ರಿ ಸರ್. ಈಗ ಹಾವುಗಳು ಇದು ಒಂದ್ 7-8 ಹವ್ಯಾಸವಾಗಿ ಸುಮ್ಮ ಅದನ್ನ ಕಲ್ತಿದ್ದು, ಏನಾದ್ರಿ ಒಂದ್ 2-3-4 ವೆರೈಟಿ ಹಾವುಗಳು ಅಷ್ಟೇ ವಿಷಕಾರಿ ಅದಾವ್ರಿ. ಉಳಿದು ಯಾವ ಹಾವು ಆದ್ರೂ ಮನುಷ್ಯಾಗ ಕಡದ್ರು ಸಾಯುವಂತ ಸ್ಥಿತಿ ಇರಲಿಲ್ಲ. ಆದ್ರೆ ಏನಾಗಿದ್ರಿ ಅವು 4 ವೆರೈಟಿ ಹಾವುಗಳು ಯಾವಕ್ಕೂ ಸಂಬಂಧ ರೀ ಎಲ್ಲಾ ಹಾವುಗಳಿಗೂ ಪರಿಣಾಮ ಬೀರದ. ಹೌದಲ್ಲ, ಹಾವು ಕೂಡಲೇ ಒಂದು ಹೆದರಿಕೆ ಶುರುವೇ ಆಗಿಬಿಡ್ತದೆ. ಹೌದು, ನಾಗರ ಹಾವು, ಕಟ್ ಹಾವು, ರಸಲ್ ವೈಪರ್ ಅಂತ ಹೇಳಿ ಬರ್ತದ್ರಿ, ಇಂಥ ಹಾವುಗಳು ಕಡದ್ರ ಸಾಯ್ತದ್ರಿ ಮನುಷ್ಯ. 1 ಅವರ್ ಅದಕ್ಕೆ ಟೈಮ್ ಇರ್ತದ್ರಿ, ಸಾಯ್ತದ್ರಿ. ಉಳಿಕಿದ ಏನದ ನಾವೆಲ್ಲ ಅವ್ರನ್ನೆಲ್ಲ ಕೈಯಲ್ಲೆಲ್ಲ ಹಿಡಿದು ಜಾಗೃತಿ ಮೂಡಿಸ್ತೇವ್ರಿ, ಇದು ಹಾವು ಕಡಿಯಂಗಲ್ಲ ಅಂತ ಹೇಳ್ತೀವ್ರಿ. ಆದ್ರೆ ಸೂಕ್ತ ಕಾಲಕ್ಕೆ ನಿಮಗೆ ಚಿಕಿತ್ಸೆ ಸಿಕ್ತು ಅಂತಂದ್ರೆ ಉಳಿತಾವ್ರಿ, ತಾಸು ಒಳಗೆ ಅದನ್ನ ಅದು ಇದು ಆಗ್ಬೇಕು, ಸ್ವಲ್ಪ ಧೈರ್ಯನೂ ಬೇಕ್ರಿ ಅದಕ್ಕೆ. ಆದ್ರೆ ಯಾರು ಅಷ್ಟು ಇದು ಮಾಡಲ್ಲ, ನಾವು ಒಂದ್ 7-8 ಅದನ್ನ ಪ್ರಯತ್ನ ಮಾಡ್ತಾನೆ ಇದೇವ್ರಿ. ಮತ್ತ ಅವ್ರು ಹಾವು ಕಂಡ್ರೆ ನಮ್ಮ ಮನಿ ಬಾಜುಕ್ ಇದ್ರು ನನ್ನೇ ಕರೀತಾರ್ರಿ ಅವ್ರು, ಇದು ವಿಷ ಇಲ್ಲ. ಮತ್ ಇನ್ನೊಂದು ಹಾವುಗಳು ಎಲ್ಲರೂ ಇದು ಮಾಡಕ್ ಬರಂಗಿಲ್ರಿ, ಅದನ್ನ ಐಡೆಂಟಿಫೈ ಮಾಡ್ಬೇಕ್ರಿ. ಈ ನೋಡಿದ್ರೆ ಏನದ ಇದು ಇದೇ ಹಾವು, ಕೆರೆ ಹಾವದು, ಮಂಡಲ ಹಾವದು, ನಾಗರ ಹಾವದು, ಅದ್ರ ಯಾವ ಜಾತಿ ಹಾವದನ್ನ ನೋಡಿದ್ರಾಗ ಅದನ್ನ ಐಡೆಂಟಿಫೈ ಮಾಡಿದ್ರ ಅದನ್ನ ನೀಟ್ ಆಗಿ ಅದನ್ನ ಹ್ಯಾಂಡಲ್ ಮಾಡ್ಲಾಕ ಬರೋಬ್ರಿ. ಇಲ್ಲಾಂದ್ರೆ ಏನಾದ್ರಿ ಇವೆಲ್ಲ ರಸಲ್ ವೈಪರ್ ಅದು ಡೈರೆಕ್ಟ್ ಇಟ್ಟು ಬಹಳ ಸ್ಪೀಡ್ ಆಗಿ ಎದ್ದು ಕಡಿತಾವ್ರಿ, ಬಹಳ ಸ್ಪೀಡ್ ಅಟ್ಯಾಕ್ ಮಾಡ್ತದ್ರಿ ಅದು. ಅಂತವೆಲ್ಲ ಏನ್ ಮಾಡ್ತೀವ್ರಿ, ಈಗ ವಿಷದ ನಾವು ಒಬ್ಬರೇ ಮಗ ಇರೋದ್ರಿಂದ ನಾವು ರಿಸ್ಕ್ ಜಾಸ್ತಿ ತೊಗೊಳಲ್ಲ. ಈಗ ಅದನ್ನೇನದ ಇವು ವಿಷಕಾರಿ ಅದು ಗೊತ್ತಾಯ್ತಪ್ಪ ಅಂದ್ರೆ ಸ್ವಲ್ಪ ಬಡಿಗೆ ಯೂಸ್ ಮಾಡಿ ಅಥವಾ ಅದು ಸ್ಟಿಕ್ ಅಂತ ಬರ್ತದೆ, ಆ ಸ್ಟಿಕ್ ಯೂಸ್ ಮಾಡಿ ದೂರಿಂದ ಇದು ಮಾಡ್ತೇವೆ. ಇವು ಉಳಿಕಿದ ಕೆರೆ ಹಾವು, ಗ್ರೀನ್ ಸ್ನೇಕ್, ಹಸಿರು ಹಾವು, ಪೂಲ್ ಸ್ನೇಕ್ ಅಂತ ಬರುತ್ತೆ, ಅವೆಲ್ಲ ಹಾವು ನಾರ್ಮಲ್ ಆಗಿ ಇರ್ತಾವು. ಅವೆಲ್ಲ ಇದನ್ನ ಹಿಡಿದು ಡಬ್ಬಿಲಿ ಹಾಕಿ ಅವ್ರಿಗೆ ತೋರಿಸ್ಲಿ, ಭಯ ಹೋಲಿ ಅಂತ ಹೇಳಿ ಕೆರೆ ಹಾವದು ಎಲ್ಲ ಕೊರಳಲ್ಲಿ ಹಾಕೋತೀವಿ, ಮೈ ಎಲ್ಲ ಬಿಡ್ತೀವಿ. ಆದ್ರೆ ಅವ್ರು ಇನ್ನೂವರೆಗೆ ಅವ್ರಿಗೆ ಧೈರ್ಯ ಆಗಿಲ್ಲ, ಅವ್ರು ಮಾಡೋದೇ ಇಲ್ಲ. ಈಗ 7-8 ನಾವು ಹಿಡಿತಾ ಇದ್ರು, ಸಂಜೆ ಬರಬೇಕು ಹಾವು ಬಂದ್ರೆ. ಈಗ ಹಾವು ಹಿಡಿದ್ಮೇಲೆ ಏನ್ ಮಾಡ್ತೀರಿ? ಫಾರೆಸ್ಟ್ ಅದ್ರಿ, ಇಲ್ಲಿ ನಮ್ಮಲ್ಲಿ ಹಡಗಲಿ ಫಾರೆಸ್ಟ್ ಅದ್ರಿ, ಅಲ್ಲಿ ಫಾರೆಸ್ಟ್ ಒಂದ 25 ಎಕರೆ ಇರ್ಬೇಕ್ರಿ, ಅದು ಅಲ್ಲಿ ಹೋಯ್ದು ಬಿಟ್ಬಿಡ್ತಾರೆ. ಸಂತೋಷ ಆಯ್ತು ಸಂಜಯ್ ಬಂತನಾಳ್ ಅವರೇ, ನಿಮ್ ಜೊತೆಗೆ ಮಾತಾಡಿ ನಿಮ್ಮ ಅನುಭವಗಳನ್ನು ಕೇಳಿ. ನಿಮ್ ಜೊತೆಗೆ ಮಾತಾಡಬೇಕು ಅಂತ ನಿಮ್ ಸಂಪರ್ಕ ನಂಬರ್ ಕೊಡ್ತೀರಿ? 9164252618. ಅಕ್ಮೇರೆ ಸಂಜಯ್ ಅವರ ಜೊತೆಗೆ ತಾವು ಮಾತಾಡಬಹುದು, ಅದಕ್ಕಾಗಿ ಅವರ ನಂಬರ್ ಅನ್ನ ನಾನು ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9164252618. ಒಳ್ಳೇದು ಸಂಜಯ್ ಬಂತನಾಳ್ ಅವರೇ, ತಾವು ಏನು ಇಲ್ಲಿ ತನಕ ತಮ್ಮ ಹೋಮಿಯೋ ಕೃಷಿ ಅನುಭವಗಳನ್ನ ಹೇಳಿದ್ರಿ, ಅದ್ರ ಜೊತೆಗೆ ನಮ್ಮ ಯುವಕರು ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಮಾರ್ಗದರ್ಶನ ಕೂಡ ಮಾಡಿದ್ರಿ. ಅದಕ್ಕಾಗಿ ತಮಗ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತೊಗರಿ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ತಾಲೂಕಿನ ಕಗ್ಗೋಡ ಗ್ರಾಮದ ಯುವ ಕೃಷಿಕರಾದ ಸಂಜಯ್ ನಿಂಗಪ್ಪ ಬಂತನಾಳ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರುಳಿ. ಇನ್ನು ಮುಂದೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಡನೆ ನಡೆಸಿದ ಆತ್ಮೀಯ ಮಾತುಕತೆ ಕೇಳೋಣಂತ. ಆತ್ಮೀಯರೇ, ನಮ್ಮ ಜೊತೆಗೆ ಗಿರೀಶ್ ಭದ್ರಗೊಂಡ್ ಅವರು ಕೂಡ ಇದ್ದಾರೆ ಇವತ್ತಿನ ಕಾರ್ಯಕ್ರಮದೊಳಗ. ಸಂಜಯ್ ಬಂತನಾಳ್ ಅವರು ಯಾವ ರೀತಿ ಹೋಮಿಯೋ ಕೃಷಿಯನ್ನ ಮಾಡೋದಕ್ಕೆ ಒಪ್ಪಿಕೊಂಡ್ರು ಮತ್ತೆ ಯಾವ ರೀತಿ ಅವರು ಪ್ರಯೋಗ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರದೇ ಆದಂತಹ ವಿಚಾರಗಳನ್ನ ಈಗ ಅವರಿಂದ ಕೇಳೋಣ. ನಮಸ್ಕಾರ ಗಿರೀಶ್ ಅವರು. ನಮಸ್ಕಾರ ಸರ್. ಸಂಜಯ್ ಬಂತನಾಳ್ ಅವರು ನಮಗೆ 2018 ಭಾರತೀಯ ಸಂಸ್ಕೃತಿ ಉತ್ಸವದಿಂದ ಪರಿಚಯ. ಅವಾಗಲಿಂದಾನು ನಾವೆಲ್ಲ ಕೆಲವೊಂದು ಕೃಷಿ ವಿನೂತನ ಸಂಶೋಧನೆ ಮಾಡ್ತಾ ಇದ್ವಿ, ಅದನ್ನೆಲ್ಲ ನೋಡಿ ಅವರು ನಮ್ದು ಸಂಪರ್ಕ ಬೆಳೀತು. ಅದರ ನಂತರ ಅವರು ಕಂಟಿನ್ಯೂ ನಾವು ಕೃಷಿ ಪ್ರಯೋಗ ನಡೆಸ್ತಾ ಇದ್ವಿ ಹೋಮಿಯೋ ಸ್ಟಾರ್ಟಿಂಗ್ದಾನು ಅವ್ರಿಗೆ ಗುರುತು ಅವ್ರಿಗೆ. ಹಿಂಗಾಗಿ ಏನೇ ಪ್ರಯೋಗ ಇದ್ರು ಅವರಲ್ಲಿ ಅವ್ರದ್ದು ಒಂದು ಪ್ರಯೋಗಶಾಲೆ ಇದ್ದಂಗೆ ರೀ. ಅವರು ನಮ್ಮಲ್ಲಿ ಇದ್ದಿದ್ದೇನ್ ಮೆಡಿಸಿನ್ ಒಯ್ತಾರ, ಪ್ರಯೋಗ ಮಾಡ್ತಾರ, ಅದ್ರ ಫೀಡ್ಬ್ಯಾಕ್ ಕೊಡ್ತಾರ, ಮತ್ತೇನಾದ್ರೂ ಹೆಚ್ಚಿನ ರೀತಿ ಅದನ್ನ ಮಾಡ್ಬೇಕಾದ್ರೆ ಅದಕ್ಕೂ ಇದನ್ನ ಮಾಡ್ತಾರ. ಒಂದ್ ರೀತಿ ನಮಗೆ ಸುತ್ತಮುತ್ತ ಇರೋ ಎಲ್ಲಾ ರೈತರನ್ನು ಎಲ್ಲಾ ರೈತರ ಪ್ರಯೋಗಶಾಲೆಗಳದಾವು. ಒಬ್ಬೊಬ್ಬರಿಂದ ಒಂದೊಂದ್ ತರ ನಮಗ ಕಲೀಲಿಕ್ಕೆ ಅನುಭವ ಸಿಗ್ತಾ ಇದೆ. ಅದಕ್ಕೆ ಆ ನಿಟ್ಟಿನಲ್ಲಿ ಸಂಜಯ್ ಬಂತನಾಳ್ ಅವರು ಕೂಡ ಸಾಕಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾರ. ಆಮೇಲೆ ಅವರಲ್ಲಿ ಒಂದೇ ಇರೋದಲ್ಲ, ಇವತ್ತು ಕಸಿ ಕಟ್ಟುದು ಹಿಡ್ಕೊಂಡು ಗಿಡಗಳಿಗೆ ಗೊಬ್ಬರ ಹಿಡ್ಕೊಂಡು ಪ್ರತಿಯೊಂದು ಯಂತ್ರೋಪಕರಣಗಳನ್ನ ಕೆಲವೊಂದು ಅವರು ಐಡಿಯಾ ಕೊಡ್ತಾರ, ನಾವು ಗೈಡ್ ಮಾಡ್ತೀವಿ. ಕೆಲವೊಂದು ಅವರು ನಮಗೇನೋ ಸಜೆಷನ್ ಅವ್ರು ಕೊಡ್ತಾರೆ, ಈ ತರ ಬೇಕತ್ತ. ಹಿಂಗಾಗಿ ಆ ನಿಟ್ಟಿನಲ್ಲಿ ಕೆಲಸಗಳು ನಡೆದಿದ್ದಾವ್ರಿ ಕೃಷಿಯಲ್ಲಿ ಹೊಸ ಚಟುವಟಿಕೆಗಳು. ಬಟ್ ಈ ಹೋಮಿಯೋದಿಂದ ಒಂದು ನಮ್ದು ಮೂಲ ಉದ್ದೇಶ ವಿಷಮುಕ್ತ ಆಹಾರ ಮಾಡಬೇಕು, ಭೂಮಿಯನ್ನ ಉಳಿಸಬೇಕಂದ್ರೆ ಈಗ ನಾವು ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿ ಮುಂದಿನ ಪೀಳಿಗೆಗೆ ನಾವು ಒಳ್ಳೆ ಭೂಮಿಯನ್ನ ಬಿಟ್ಟು ಹೋಗ್ಬೇಕು. ಅದು ಆಕ್ಚುಲಿ ಅದು ನಮ್ ಕರ್ತವ್ಯ. ಅದು ಅದಕ್ಕೆ ಆ ನಿಟ್ಟಿನಲ್ಲಿ ಅವರು ಕೂಡ ಸಾಕಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ, ಒಂದು ಅವೇರ್ನೆಸ್ ಮೂಡಿಸಿ. ಇನ್ ಮುಂದಿನ ದಿನಗಳಲ್ಲಿ ಕೂಡ ಈಗ ಪ್ರತಿ ವರ್ಷ ನಾವು ಒಂದೊಂದು ಸ್ವಲ್ಪ ಅವೇರ್ನೆಸ್ ಮಾಡ್ತಾ ಹೋದ್ರೆ ಇನ್ನು 3-4 ವರ್ಷದಲ್ಲಿ ಒಂದು ವಿಷಮುಕ್ತ ಭೂಮಿ ವಿಷಮುಕ್ತ ಆಹಾರ ಅದು ಆಗ್ತಂತ ಒಂದು ಆ ಮನೋಭಾವನೆ ಇಟ್ಕೊಂಡು ಕೆಲಸ ಮಾಡ್ತಾರೆ. ಈಗ ನೋಡ್ರಿ, ತೊಗರಿ ಒಳಗೆ ಸಾಕಷ್ಟು ಹೆಚ್ಚಿನ ಇಳುವರಿಯನ್ನು ಅವರು ಪಡ್ಕೊಂಡಿದ್ದಾರೆ. ಅವ್ರು ಹೇಳುವಂಗ 20 ಚೀಲ ಬರುವಂತಹ ಸಂದರ್ಭದೊಳಗೆ ಅವರು 29 ಚೀಲ ತಗೊಂಡಾರ ಅಂತ ಹೇಳ್ತಾರೆ. ಬಹಳಷ್ಟು ವ್ಯತ್ಯಾಸ ಆಯ್ತು, ಇದು ಬಹಳ ಅದ್ಭುತವಾದಂತಹ ಒಂದು ವ್ಯತ್ಯಾಸ. ಮತ್ತೆ ಇದರಲ್ಲಿ ವಿಶೇಷತೆ ಏನಂದ್ರೆ, ಒಂದು ಈಗ ನಾವು ಬಿತ್ತನೆ ಮಾಡಬೇಕಾದ್ರೆ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿದಾಗ ಅದರಲ್ಲಿ ಜರ್ಮಿನೇಷನ್ ಲಾಸ್ ಆಗ್ತದೆ ಸರ್. ಈ ಹೋಮಿಯೋದಲ್ಲಿ ಜರ್ಮಿನೇಷನ್ ಲಾಸ್ ಆಗಲ್ಲ, 99% ಜರ್ಮಿನೇಷನ್ ಬರ್ತದೆ. ಆಮೇಲೆ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಬೆಳವಣಿಗೆ ಅಂತ ಕಂಪೇರ್ ಮಾಡಿ ನೋಡಿದಾಗ ಈ ರಾಸಾಯನಿಕ ಗೊಬ್ಬರ ಬೆಳೆಸಿದ್ದು ಮೊಳಕೆ ಬರೋಕಿನ ಮುಂಚೆ ಇದು ಹೋಮಿಯೋದು ಮೊಳಕೆ ಬಂದಿರ್ತೈತಿ, ಜಲ್ದಿ ಬರ್ತದೆ, ಜಲ್ದಿ ಮೊಳಕೆ ಬರ್ತೈತಿ, ಸಾಲ ಸರಿಯಾಗಿ ಕಾಣಿಸ್ತೈತಿ. ಅದು ಒಂದು ನಾವು ಗಮನಿಸಿದ್ದೇವೆ. ಅದ್ರ ಜೊತೆಗೆ ಈ ಏನ ನಾವು ಹೋಮಿಯೋ ಯೂಸ್ ಮಾಡಿರ್ತೇವಲ್ಲ, ಎಲೆಗಳು ಡಾರ್ಕ್ ಇರ್ತಾವ, ಫುಲ್ ಡಾರ್ಕ್, ಆಮೇಲೆ ಅದ್ರ ಟ್ರಂಕ್ ದಪ್ಪ ಬರ್ತೈತಿ. ಈ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿದ್ದು ಎಲೆ ಹಳದಿ ಬರ್ತಾವ ನೋಡ್ಲಿಕ್ಕೆ, ಅಂದ್ರೆ ಡಿಫ್ರೆನ್ಸ್ ಗುರುತಾಗಿಬಿಡ್ತದೆ. ಅಂದ್ರೆ ಹೆಲ್ದಿ ಇರ್ತಾವ ಎಲೆ, ಎಲೆ ಒಂದ್ ಸ್ವಲ್ಪ ದಿಪ್ ಬರ್ತಾವ. ಅದು ಹಂಗೆ ಮಾಡ್ತಾ ಮಾಡ್ತಾ ನಾವು ಬೇರೆ ಬೆಳೆಗಳಿಗೆ ಅವ್ರು ಹಣ್ಣಿನ ಬೆಳೆಗಳೇ ಅವು ಇವೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಅದರಲ್ಲಿನೂ ಬದಲಾವಣೆ ನೋಡಿದಾರ ಅವರು. ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಬೆಳೆಗೂ ನಾವು ಒಟ್ಟು ವಿಷಮುಕ್ತ ಆಹಾರ, ಅದಕ್ಕೆ ನಾವು ಹಣ್ಣು ತಿನ್ಬೇಕಂದ್ರೆ ಮನುಷ್ಯಾಗ ಒಂದು ಫೀಲ್ ಆಕೈತಿ, ನಾವು ರಾಸಾಯನಿಕ ಮುಕ್ತ ಹಣ್ಣು ತಿಂತಾ ಇದೀವಿ ಅಂತ ಹೇಳಿ ಒಂದು ಫೀಲ್ ಆಗ್ತೈತಿ. ಮೊದಲು ಹೆಂಗಿತ್ತು ನೈಸರ್ಗಿಕ ಕೃಷಿ ಮಾಡಬೇಕಾದ್ರೆ ಒಂದು ಕಾನ್ಫಿಡೆಂಟ್ ಇತ್ತು, ನಾವು ಯಾವ್ದು ಬೇಕಾದ ಹಣ್ಣು ಹರ್ಕೊಂಡು ಹಂಗೆ ತಿಂದ್ಬಿಡ್ಬೋದು ತೊಳಿಲಾರ್ದೆ. ಬಟ್ ಈ ವಿಷಯ ಹೆಂಗಾಗಿದೆ, ಮಾರ್ಕೆಟ್ ಇಂದ ತರ್ತೀವಿ ಗಿಡದ ಹಣ್ಣು ಹರ್ಕೊಂಡೆ ಹೋಗ್ತಂದ್ರೆ ತೊಳಿಲಾರ್ದೆ ತಿನ್ಬೇಕು ಅನ್ನೋ ಆ ಮನೋಭಾವನೆ ಬಂದ್ಬಿಟ್ಟದೀವಿ, ತೊಳೆದೇ ತಿನ್ಬೇಕು ಅನ್ನೋದು. ಯಾಕಂದ್ರೆ ಅದು ನಾವು ರಾಸಾಯನಿಕ ಬಳಸುವ ಉದ್ದೇಶದಿಂದ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಾವು ನ್ಯಾಚುರಲ್ ಆಗಿ ಹಣ್ಣು ಹರ್ಕೊಂಡು ತಿನ್ನುವಂಗ ಆಗ್ಲಿ ಅಂತ ಹೇಳಿ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಬಹಳ ಒಳ್ಳೆ ವಿಚಾರ ಗಿರೀಶ್ ಅವರು. ಈಗ ಮುಖ್ಯ ಸಮಸ್ಯೆ ಈಗೇನು ಸಂಜಯ್ ಅವ್ರ ಜೋಡಿ ಮಾತಾಡುವಾಗ ನಮ್ಗೆ ಅನಿಸ್ತು ಅಂತಂದ್ರೆ, ಕಳೆಗಳದ್ದು ಏನು ಸಮಸ್ಯೆ ಬರ್ತದೆ. ನಮ್ಮ ರೈತರು ಕಳೆನಾಶಕಗಳನ್ನು ಬಹಳ ಉಪಯೋಗ ಮಾಡ್ತಾ ಇದ್ದಾರೆ, ಅದರಿಂದ ಬಹಳಷ್ಟು ದುಷ್ಪರಿಣಾಮಗಳು ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಕಳೆನಾಶಕಗಳಿಗೆ ಪರ್ಯಾಯವಾಗಿ ಹೋಮಿಯೋ ಔಷಧಗಳನ್ನು ಉಪಯೋಗ ಮಾಡುವಂತಹದ್ದು ಸಾಧ್ಯದನ ಹೆಂಗ ಸರ್? ಕಳೆನಾಶಕ ಕಂಟ್ರೋಲ್ ಮಾಡಬಹುದು ಕಳೆನಾಶನ. ಮತ್ತೆ ಇನ್ನೊಂದು, ಕಳೆಯಲ್ಲೇನು ಎರಡ್ ರೀತಿ ಕಳೆ ಬರ್ತೈತಿ. ಒಂದು ಅದಕ್ಕೆ ಪೂರಕವಾದಂತ ಕೆಲಸ ಮಾಡಂತ ಕಳೆ ಇರ್ತೈತಿ, ಒಂದು ಇದು ಇರ್ತೈತಿ. ಅದನ್ನ ನಾವು ಐಡೆಂಟಿಫೈ ಮಾಡಿ ಆ ಕಳೆನ ಕಂಟ್ರೋಲ್ ಮಾಡಬಹುದು. ಆದ್ರೆ ಈ ನಾವು ಮೆಡಿಸಿನ್ ಹಾಕಿದಷ್ಟ ಈ ಜನರ ಮೆಂಟಾಲಿಟಿ ಹೆಂಗದಂದ್ರೆ ಇವತ್ ನಾವು ಔಷಧ ಸಿಂಪಡಣೆ ಮಾಡಿದ್ರೆ ಮರುದಿವಸ ರಿಸಲ್ಟ್ ಬರಬೇಕು ಅಂದ್ರೆ ಅಷ್ಟು ಅವರಿಗೆ ತಾಳ್ಮೆ ಇಲ್ಲ. ಅದಕ್ಕೆ ಹೋಮಿಯೋ ಮೆಡಿಸಿನ್ ಆಗಲಿ ಏನೇ ಆಗಲಿ ಯಾವುದೋ ಒಂದು ಕೆಲಸ ಪರ್ಫೆಕ್ಟ್ ಆಗಬೇಕಾದ್ರೆ ಅಲ್ಲಿ ತಾಳ್ಮೆ ಬೇಕು, ಕ್ರಮೇಣವಾಗಿ ಅದು ಕಂಟ್ರೋಲ್ ಆಗ್ತೈತಿ. ಅದಕ್ಕೆ ಆ ನಿಟ್ಟಿನಲ್ಲಿ ನಾವೇನ್ ಮಾಡ್ತಾ ಇದೀವಿ, ಈಗ ಸಂಗಾತಿ ಬೆಳೆಗಳು ಯಾವಿರ್ತಾವು, ಆ ಬೆಳೆಗಳಿಗೆ ಸಂಗಾತಿ ಕಳೆ ಯಾವ್ದಿರ್ತೈತಿ, ಅದು ಪೂರಕವಾಗಿ ಯಾವ ರೀತಿ ಕೆಲಸ ಮಾಡ್ತದೆ ಅದ್ರ ಬಗ್ಗೆ ನಾವು ಅವೇರ್ನೆಸ್ ಮಾಡ್ಕೋತ ಹೋದ್ರೆ ಕಳೆನೂ ಕಂಟ್ರೋಲ್ ಮಾಡುದು. ಒಟ್ಟ ಈಗ ನಾವೇನ್ತೀವಿ, ಕಸದಿಂದ ರಸ ಅಂತೀವಲ್ಲ. ಈಗ ಅಂತದ್ದೇನಾದ್ರೂ ತಾವು ಗುರುತು ಹಿಡಿದಿದ್ದೀರಿ, ಇಂತಹ ಔಷಧ ನಾವು ಇವುಗಳಿಂದ ನಾವು ಕಂಟ್ರೋಲ್ ಮಾಡಬಹುದು ಅಂತ ಹೇಳಿ ಅಂದ್ರೆ ಅಂದ್ರೆ ಕಳೆಯಲ್ಲಿ ಬಹಳ ವೆರೈಟಿ ಅದಾವ ಸರ್. ಬಟ್ ಕಳೆ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಮಾಡಬಹುದು, ಹೊರತಾಗಿ ಇನ್ನೊಂದ್ ಸ್ವಲ್ಪ ಅದರಲ್ಲಿ ಕೆಲಸನೂ ನಡೀತಾ ಇದೆ. ಇನ್ನು ನಮ್ಗೆ ಅದರ ರಿಸಲ್ಟ್ ಅದು ಎಲ್ಲ ಪ್ರಯೋಗ ನಡೀತಾ ಇದೆ ಸರ್. ಅದ್ರದ್ದು ರಿಸಲ್ಟ್ ಬಂದಾಗ ಹಂಗ ಅದನ್ನು ರೈತರು. ಒಳ್ಳೇದು ಗಿರೀಶ್ ಭದ್ರಗೌಡ ಅವರೇ, ಧನ್ಯವಾದಗಳು. ಆತ್ಮೀಯರೆ, ಇಲ್ಲಿ ತನಕ ತಾವು ಸಂಜಯ್ ಬಂತನಾಳ್ ಅವರ ಜೊತೆಗೆ ಸಂದರ್ಶನ ಕೇಳಿದ್ರಿ, ಅದರ ನಂತರ ಗಿರೀಶ್ ಅವರು ಏನು ತಮ್ಮ ವಿಶ್ಲೇಷಣೆ ಹೇಳಿದ್ರು ಅದರ ಬಗ್ಗೆ ಕೂಡ ತಾವು ಕೇಳಿದ್ರಿ. ಹೊಸ ಹೊಸ ಪ್ರಯೋಗಗಳಿಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು, ವಿಶೇಷವಾಗಿ ಯುವ ರೈತರು ಏನಿದ್ದೀರಿ, ತಾವು ಜನರಿಗೆ ತಿಳಿಸಿಕೊಡುವಂತಹ ಒಂದು ಕೆಲಸವನ್ನ ಮಾಡುವಂತಹ ಜವಾಬ್ದಾರಿ ತಮ್ಮ ಮೇಲೆ ಇರುವುದರಿಂದ ಹೊಸ ವಿಷಯಗಳಿಗೆ ತಮ್ಮನ್ನು ತಾವು ತೆರೆದಿಟ್ಟುಕೊಳ್ಳೋದು ಬಹಳ ಅವಶ್ಯಕ ಇವತ್ತಿನ ದಿವಸ. ಯಾಕಂತಂದ್ರೆ ದಿನ ದಿನ ಜ್ಞಾನ ಅನ್ನುವಂಥದ್ದೇನಾದ್ರು ವಿಸ್ತಾರ ಆಗ್ತಾ ಇದೆ, ಹೊಸ ಜ್ಞಾನ ಬರ್ತಾ ಇದೆ. ನಾವು ನಮ್ಮ ಮೇಲೆ ಮುಖ್ಯವಾದಂತಹ ಜವಾಬ್ದಾರಿ ಏನು ಅಂತಂದ್ರೆ ಒಂದು ವಿಷಮುಕ್ತವಾದಂತಹ ಒಂದು ಆಹಾರವನ್ನು ಕೊಡುವಂತದ್ದು, ಅದೇ ರೀತಿಯಾಗಿ ಪರಿಸರದ ಸಮತೋಲನ ಕಾಪಾಡಿಕೊಳ್ಳುವಂತಹ ಒಂದು ನಿಟ್ಟಿನೊಳಗೆ ನಾವು ಇವತ್ತಿನ ದಿವಸ ಬಹಳಷ್ಟು ಕೆಲಸ ಮಾಡಬೇಕಾಗಿದೆ. ಯಾಕಂತಂದ್ರೆ ಜಾಗತಿಕ ತಾಪಮಾನದ ಏರ್ಪೇರಿನಿಂದಾಗಿ ಏನಾಗಿದೆ, ಇವತ್ತಿನ ದಿವಸ ಎಲ್ಲ ಅಸಮತೋಲನ ಆಗಿ ನಮ್ಮ ಹಂಗಾಮುಗಳು ಏರ್ಪೇರಾಗ್ತಾ ಇದ್ದಾವ, ನಮ್ಮ ಬೆಳೆಗಳ ಮೇಲೆ ಅದು ಬಹಳ ದುಷ್ಪರಿಣಾಮ ಬೀರ್ತಾ ಇದೆ, ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ, ಮತ್ತು ಭೂಮಿ ಮೇಲೆ ಇರುವಂತಹ ಇತರ ಜೀವಿಗಳಿಗೂ ಕೂಡ ಈ ಒಂದು ಜಾಗತಿಕ ತಾಪಮಾನದ ಸಮಸ್ಯೆಗಳು ಕಾಡ್ತಾ ಇದ್ದಾವೆ ಅನ್ನೋದನ್ನ ನಾವು ಯಾವತ್ತೂ ನಮ್ಮ ಗಮನದೊಳಗೆ ಇಟ್ಟುಕೊಂಡು ನಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನು ನಾವು ಸದ್ವಿನಿಯೋಗ ಮಾಡಿಕೊಳ್ಬೇಕು, ಸದ್ಬಳಕೆ ಮಾಡಿಕೊಳ್ಬೇಕು. ವಿಶೇಷವಾಗಿ ನೀರನ್ನು ನಾವು ಸೂಕ್ತವಾಗಿ ಬಳಸುವಂತಹದ್ದು, ಸಂಗ್ರಹ ಮಾಡುವಂತಹದ್ದು, ಅದರ ಕಡೆ ನಾವು ಲಕ್ಷ ಕೊಡಬೇಕು. ಈ ನಿಟ್ಟಿನೊಳಗೆ ಸಂಜಯ್ ಬಂತನಾಳ್ ಅವರು ಏನು ಇವತ್ತು ವಿಷಮುಕ್ತವಾದಂತಹ ಒಂದು ಆಹಾರ ಪದ್ಧತಿಯನ್ನ ಅಳವಡಿಸಿಕೊಳ್ಳುವಂತಹ ಒಂದು ವಿಚಾರಕ್ಕೆ ತಮ್ಮನ್ನು ತಾವು ಹೋಮಿಯೋ ಕೃಷಿಗೆ ಅಳವಡಿಸಿಕೊಂಡಿದ್ದಾರೆ, ಅದೇ ರೀತಿಯಾಗಿ ತಾವು ಅವರನ್ನ ಸಂಪರ್ಕ ಮಾಡಿ ಅವರ ಜೊತೆಗೆ ವಿಚಾರ ವಿನಿಮಯ ಮಾಡಿ ಎಷ್ಟು ಅದ್ಭುತವಾದಂತಹ ಒಂದು ಇಳುವರಿ ಪಡೆದಿದ್ದಾರೆ ಅನ್ನೋದ್ರ ಕಡೆನೂ ಕೂಡ ತಾವು ಗಮನಹರಿಸಿ ತಾವು ಕೂಡ ಇಂತಹ ಪ್ರಯೋಗದೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡ್ರೆ ಒಳ್ಳೇದಾಗ್ತದೆ ಅನ್ನುವಂತಹ ಒಂದು ವಿಚಾರದ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಕಾರ್ಯಕ್ರಮದೊಳಗೆ ನಾವು ನೀವು ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ ಅವರೊಡನೆ ನಡೆಸಿದ ಆತ್ಮೀಯ ಮಾತುಕತೆಯನ್ನ ಆಲಿಸಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರುಳಿ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದಿರಿ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ಈಗ ಕೇಳೋಣ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಘನ ಜೀವಾಮೃತ